ಅಂದ್ರೆ ನಿಮ್ಮಣ್ಣರ ಭೂಮಿ ಇಲ್ಲಿ ಇದನ್ನ ಇದೆಯಾ? ಇಲ್ರಿ ಇಲ್ರಿ, ನಮ್ಮ ಭೂಮಿ ಅಷ್ಟಾರ ಇಲ್ಲ. ಅಲ್ಲ, ಈಗ ನಮ್ಮಣ್ಣರಿಗೆ ನೀರ್ ಕೊಡ್ತೀರಿ ಅಂದ್ರಲ್ಲ, ಅಂದ್ರೆ ನಮ್ಮ ಮೈದನ್ರಿ, ಮೈದನ್ರಿಗೆ, ಮೈದನರಿಗೆ ಎಲ್ಲ ಕರೀತೀರಿ. ಒಳ್ಳೇದು. ಅಂದ್ರೆ ನಿಮ್ಮ ಮನೆಯವರು ಅವ್ರ ಅಣ್ಣ ತಮ್ಮಂದ್ರದ್ದು ಎಲ್ಲ ಭೂಮಿ ಕೂಡಿದೆ. ನಿಮ್ಮ ಭಾಗಕ್ಕಿರೋದು 3 ಎಕರೆ. ನಿಮ್ಮ ಯಜಮಾನರ ಭಾಗಕ್ಕಿರೋದು 3 ಎಕರೆ. ಈ 3 ಎಕರೆಯಲ್ಲಿ ವಿಶೇಷವಾಗಿ ನೀವು ತರಕಾರಿಗಳನ್ನ ಬೆಳಿತೀರಿ, ಸೊಪ್ಪು ತರಕಾರಿ ಜಾಸ್ತಿ ಬೆಳಿತೀರಿ. ಯಾವಾಗ್ಲಿಂದ ಈ ತರಕಾರಿ ಸೊಪ್ಪನ್ನ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಇದು ಅಲ್ಲೇ ಒಂದು 8 ವರ್ಷಲಿದ್ದ ಐತ್ರಿ. ಹೌದಾ? ಮಾಡ್ತೇವ್ರಿ, ಪಲ್ಯ ನಮ್ಮ ಮನೆಯವ್ರು ಮಾಡ್ತಾರ್ರಿ. ಇಲ್ಲೇ ಊರಾಗ ಶಾಂತಿ ಆಗತ್ರಿ. ಮತ್ತಿಲ್ಲಿ ಭಾಳ ಹೋಗರ್ ಸಲ್ಲ ಅಂದ್ರೆ ಇಲ್ಕಲ್ಗಡ ಹೋಗ್ತಾರ್ರಿ. ಹಂಗ ಅಲ್ಲಿ ಇಲ್ಲಿ ಶಾಂತಿಗೆ ಹೋಗ್ತಾರ್ರಿ. ಓ, ಸಂತೆಗೆ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ವಾರ ವಾರ ಹಣಕಾಸಿನ ನೆರವು ಜಾಸ್ತಿ ನಡೀತೈತ್ರಿ. ಮುಖ್ಯವಾಗಿ ಇಲ್ಕಲ್ಗಡಕ್ಕೆ ಸಂತೆ ಹೋಗ್ತಾರೆ. ಆಮೇಲೆ ನಿಮ್ಮೂರಲ್ಲಿ ಮಾರಾಟ ಆಗುತ್ತೆ? ಕೊಪ್ಪಳಕ್ಕೆ ಹೋಗ್ತಾರ? ಕೊಪ್ಪಳಕ್ಕೆ ಏನು ಹೋಗಲ್ರಿ, ಇಲ್ಲಿ ಮತ್ತೆ ಹಳ್ಳಾಗ ಅಲ್ಲಿ ಶಾಂತಿ ತಕ್ಕವಲ್ರಿ, ಅಲ್ಲಿಗೆ ಹೋಗ್ತಾರ್ರಿ. ಸರಿ, ಇದು ವಾರ ವಾರ ಬರ್ತಾ ಇರ್ತದೆ. ಸ್ವಲ್ಪ ನಿಮಗೆ ಮನೆಯಲ್ಲಿ ಈ ಸೊಪ್ಪು ತರಕಾರಿ ಇವನ್ ಬೆಳಿತಾ ಇರೋದ್ರಿಂದ ಮನೆಯ ಆರ್ಥಿಕ ಸಮಸ್ಯೆಗಳು ಅಷ್ಟಾಗಿ ಬರಲ್ಲ. ಅಷ್ಟೇನಾಗಿಲ್ಲ, ಏನೇ ಖರ್ಚು ವೆಚ್ಚಗಳು ನಡೀತೈತೆ. ಏನೇನು ಬೆಳಿತೀರ ನೀವು ತರಕಾರಿಗಳು, ಸೊಪ್ಪು ಅಂತ ಹೇಳಿದ್ರಲ್ಲ, ಯಾವ್ಯಾವ ಸೊಪ್ಪು ಹಾಕ್ತೀರಿ? ಕೋತಂಬರಿ ರೀ, ಮೆಂತ್ಯವು, ಸಬ್ಬಸ್ಗಿ, ಪಲಾಕ್, ಉಳ್ಚಿಕಾ, ಬದ್ನಿಕಾಯಿ ರೀ, ಟಮಾಟಿ, ಮೆಣಸಿನ್ಕಾಯಿ ರೀ, ಹೀರಿಕಾಯಿ, ತುಪ್ರಿಕಾಯಿ, ಇಂಥವ್ರಿ ಅಷ್ಟ ಬೆಳ್ಯಾರ ನಾವು. ನೀರಿನ ಇವೆಲ್ಲ ಉಳ್ದದ್ದು ಮತ್ತೆ ಬೇರೆ ಸಜ್ಜಿ, ನವಣೆ, ಇಂಥವು, ಮೆಕ್ಕೆಜೋಳ ಹಾಕ್ತೀವ್ರಿ. ಹೀರಿಕಾಯಿ ಬೆಳಿತೀರಿ? ಹೀರಿಕಾಯಿಗೆ ನಿಮ್ ಭಾಗದಾಗ ಏನಂತಾರೆ? ಕಿಚ್ಚರಿಕಾಯಿ ಅಂತೀವ್ರಿ. ಕಿಚ್ಚರಿಕಾಯಿ? ಕಿಚ್ಚರಿಕಾಯಿ ಅಂತಾರೆ. ಕಿಚ್ಚರಿಕಾಯಿ ಅಂತಾರೆ. ಸರಿ, ಈಗ ಈ ಪಾಲಕ್, ಸಬ್ಬಸ್ಗಿ, ಮೆಂತೆ, ಕೋತಂಬರಿ ಇವೆಲ್ಲ ಸೊಪ್ಪು ಹೇಳಿದ್ರಿ ನೀವು, ಉಳಿಚಿಕ್ಕ ಇವೆಲ್ಲವು ಎಷ್ಟೆಷ್ಟು ಪಟ್ಟಿ ಹಾಕೊಂತೀರಿ? ಸಾಲು ಎಷ್ಟೆಷ್ಟು ಹಾಕ್ಯಂತೀರಿ? ಇದ್ರಷ್ಟ ಆಗಲ್ಲ, ಉಳಿಚಿಕ್ಕ ಇರ್ತೈತ್ರಿ. ಆಗ ಇಷ್ಟಿಷ್ಟ ಒಂದು ಹಾಕ್ತಿವಿ. ಆಗ ಉಳಿಚಿಕ್ಕ, ಸಬ್ಬಸ್ಗಿ, ಪಾಲಕ್ ಉಷ್ಟ ಹಾಕ್ತೀವ್ರಿ ಒಂದು ಅರ್ಧ. ಇದೆಲ್ಲ ದಿನ ದಿನ ಬರ್ತಿರ್ತದ? ದಿನ ಏನು ಬರಾಗಿಲ್ರಿ, ಹಂಗ ವಾರದಾಗ ಎರಡು ಬರ. ವಾರದಲ್ಲಿ 2 ಸಲ ನೀವು ಇವನ್ನ ಕಟಾವು ಮಾಡ್ತೀರಿ? ಕಟಾವು ಮಾಡ್ತೀರಿ. ಎಷ್ಟೆಷ್ಟು ಬರ್ತಮ್ಮ ಕೊತ್ತಂಬರಿ? ಬರ್ತೈತ್ರಿ ಹಂಗ ನಾವು ಅಂದ್ರೆ ಮತ್ತೆ ಭಾಳ ಕಿತ್ರ ಇಲ್ಲೇ ಹಳ್ಳಿಯಾಗಲ್ರಿ, ಸೆಂತ ಭಾಳ ಖರ್ಚಾಗಿಲ್ಲಲ್ಲ. ಹಂಗ 50 ಸಿವಡು, 100 ಸಿವಡು ಇಷ್ಟ ಆಗ ಅಷ್ಟು ಅವ ಇವತ್ತು ಹಂಗ ಒಯ್ತೀವ್ರಿ ಸಿವಡು. ನೀವೇ ಮಾರಿ ಬರ್ತೀರಿ? ನಿಮ್ಮ ಮನೆಯವರೇ ಮಾರಿ ಬರ್ತಾರೆ? ನಮ್ಮ ಮನೆಯವರ ಮಾರಿ ಬರ್ತಾರೆ. ನೀವು ಯಾರು ಮಾರಿಗೆ ನೀವೇನು ಹಾಕಲ್ಲ? ಇಲ್ರಿ, ನಾವು ಮನೆಯವ್ರ ನಾವು ಅಷ್ಟು ಕಿತ್ತು ಎಲ್ಲ ಸಿವಡು ಕಟ್ಕೊಂಡು ನಮ್ಮ ಮನೆಯವ್ರ ಹೋಗಿ ಕುಂತು ಮಾರಿ ಬರ್ತಾರೆ. ಅಂದ್ರೆ ಅಲ್ಲಿ ಸ್ವಲ್ಪ ಆದಾಯ ಜಾಸ್ತಿ. ಹ್ಞೂ ರೀ, ಮತ್ತೆ ಕುಂತು ಮಾರಿದ್ರೆ ಒಂದು ಸ್ವಲ್ಪ 8 ರೇಟ್ ಇದಾಗತ್ರಿ. ಹಂಗ ಹೋಗಿ ಕೊಟ್ಟು ಬಂದ್ರೆ 4 ರೂಪಾಯಿ ಆಗಲ್ರಿ. ಹಂಗಾಗಿ ಕುಂತ ಮಾರ್ತಾರೆ ನಮ್ಮ ಮನೆಯವ್ರ. ವಾರ ಒಂದು 50 ಸಿವಡು ಆಗುತ್ತೆ? ಆಗತ್ರಿ. ವಾರದಾಗ 3 ಊರು ಸೆಂತ ಅವ್ರೆ ಮತ್ತೆ ಹೋಯ್ತಾರ್ರಿ. 3 ಸಂತೆಗೆಲ್ಲ ರೆಡಿ ಇರ್ತತೆ, ಮಾಲ್ ಬರ್ತಾ ಇರ್ತತೆ. ಮೆಂತೆ, ಈ ಪಾಲಕ್ ಎಲ್ಲ ಅಷ್ಟೇ ಆಗ್ತಾವ? ಅಷ್ಟು ಆಗ್ತಾವ? ಹಂಗ ಹಿಂದ ಮುಂದೆ ಆಗ್ತಿವಲ್ರಿ, ಆಗ ಅಷ್ಟು ಸವನಾಗಿ ಅಷ್ಟು ಸಿಗಾಗಲ್ಲ, ಹೆಚ್ಚು ಕಮ್ಮಿ ಹಾಕವ್ರಿ. ಒಂದ್ ಪಲ್ಯ ದಿನಸ ಬಹಳ ಇದ್ರೆ ಒಂದ್ ಪಲ್ಯ ಸ್ವಲ್ಪ ಇರ್ತತಿ, ಹೊಟ್ಟೆಯಾಗ ಹೋಗ್ತಾರಲ್ಲ. ಈಗ ಅವ್ರು ನೋಡಿ ಸಂತೆಗೆ ಓಡಾಡ್ತಾರಂತಾರಲ್ಲ, ಸಂತೆಗೆ ಏನು ಸ್ಕೂಟರ್ ಮಾಡ್ಕೊಂಡ್ರ? ಹ್ಞೂನ್ರಿ. ಹೌದಾ? ಐತ್ರಿ, ಬೈಕ್. ಬೈಕ್ ಇದೆ, ಬೈಕ್ ಮೇಲೆ ಇಟ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ. ಇದಕ್ಕೆ ಈ ಕೊತ್ತಂಬರಿ ಆಗಲಿ, ಮೆಂತೆ ಆಗಲಿ, ಪಾಲಕ್ ಆಗಲಿ, ಸಬ್ಬಸ್ಗಿ ಆಗಲಿ, ಉಳಿಚಿಕ್ಕ ಆಗಲಿ, ಇವನ್ನೆಲ್ಲ ಬೆಳೆಯೋದಕ್ಕೆ ಔಷಧಿ ಇಂಥವೆಲ್ಲ ಏನೇನು ಕೊಡ್ತೀರಿ? ಔಷಧ ಕೊಡ್ತಾರ್ರಿ ಅವಕ್ಕೆ. ಎಣ್ಣೆ ತಂದು ಹೊಡಿತಾರ್ರಿ, ಮತ್ತೆ ಗೊಬ್ಬರ ಹಾಕ್ತಾರೆ. ಇವಕ್ಕೆ ಏನಾದ್ರು ರೋಗಗಳು ಬರ್ತಿರ್ತಾವ? ಹ್ಞೂ ರೀ, ಬರ್ತಾವ್ರಿ ಅವಕ್ಕೆ. ಮತ್ತೆ ಇದಾಗಿ ಹೋಗ್ತಾವ್ರಿ, ಕರಿಗೆ ಹೋಗ್ತಾವು ಎಲ್ಲ. ಅವು ಪಜಿತ್ರಿ ಮಾಡೋದು. ಮತ್ತೆ ಹೆಂಗೆ ಅದನ್ನ ನಿರ್ವಹಣೆ ಮಾಡೋದು? ಮತ್ತೆ ಆಗ ಎಣ್ಣೆ ಪಣ್ಣಿ ಹೊಡಿತಾರ್ರಿ, ಹಾಗಾದ್ರಾಗ ಮತ್ತೆ ಹಂಗಾರ ಮಾಡಿದ್ರೆ. ಬದನೆಕಾಯಿ ಎಷ್ಟು ಹಾಕಿತ್ತಮ್ಮ? ಅದನ್ನು ಒಂದು ಹಾಕಿದ್ರಿ, ಒಂದು 3,000 ರೂಪಾಯಿ ಅದು ಒಗಿ ತಂದು ಹಚ್ಚಿದ್ದೀರಿ. ಆಗ ಒಂದು ಸ್ವಲ್ಪ ಅಂದ್ರೆ ಅದು ರೋಗ ಬಂದು ಹೋಗ್ಬಿಡ್ತ್ರಿ. ರೋಗ ಬಂತು? ಏನಾಯ್ತು? ಅದೆಲ್ಲ ಸುಳಿನ ಒಣಗಾಕತ್ತಿ ಬಿಡ್ತ್ರಿ ಮೇಲೆ, ಹಂಗಾಗಿ ಹೋಗೇ ಬಿಡ್ತಾರೆ. ಯಾಕೆ ಏನು ಅಂತ ವಿಚಾರಿಸಿದ್ರ? ಅದಕ್ಕೆ ಎಲ್ರಿ ಎಣ್ಣೆ ಹೊಡೆದ್ರು, ಏನು ಜಗ್ ಇದನ್ನ ಮಾಡಿದ್ರು ಬಿಟ್ರಿ, ಅದು ಆದ್ರೆ ಇದಾಗ್ಲಿಲ್ರಿ. ಅದೇನು ಬಡ್ಡಾಗ ಹುಳ ಇದ ತಿಂತೋ ಏನೋ ಒಟ್ಟ ಬರ್ಲೇ ಇಲ್ರಿ. ಅದು ಒಂದ್ ಸ್ವಲ್ಪ ದಿನ ಬಂತು, ಲಾಸ್ ಆಯ್ತಾ? ಲಾಸ್ ಆಗ್ತದ. ಅಲ್ಲ, ಒಂದು ಕಟಿಂಗ್ ಆಗ್ಲಿಲ್ವಾ? ಇಲ್ರಿ, ಒಂದ್ ಎರಡು ಬೇರೆ ಕಟಿಂಗ್ ಮಾಡಿದ್ರಿ, ಇತ್ತಾಗ ಬರ್ಲೇ ಇಲ್ರಿ. ಅದು ಮತ್ತೆ ಸುಳಿನ ಒಣಗಾಕತ್ತೆ, ಹಂಗಾಗಿ ಮತ್ತೆ ಏನ್ ಮಾಡಕ್ ಬಿಡತ್ತಕಂತ ಬಿಟ್ರಿ. ಟೊಮಾಟೋ? ಟಮಾಟ ಬಂತ್ರಿ, ಅದ ಬಂತ್ರಿ. ಹಂಗ ಅದು ಇದ್ದಾಗ ರೇಟ್ ಇರಲ್ರಿ, ಹಂಗ ಇಲ್ದಾಗ ರೇಟ್ ಇರ್ತತಿ. ಹಂಗ ಹಂಗೆ ಕೂಡ ಒಟ್ಟು ಮಾಡ್ಕೊಂತ ಹೊಂಟಿವ್ರಿ. ಚೌಳಿಕಾಯಿ? ಚೌಳಿಕಾಯಿ ಎಷ್ಟು ಹಾಕಿದ್ರಿ?

ನಿಮ್ಮ ಕುಟುಂಬದಲ್ಲಿ ಇರೋದೇ ಇಬ್ರು ನೀವೀಗ? ಇನ್ನು ಅಕಸ್ಮಾತ್ ಜಾಸ್ತಿ ಕೆಲಸ ಬಂತಂದ್ರೆ ನೀವು ಮತ್ತೆ ಕೂಲಿ ಆಳುಗಳನ್ನ ಅವಲಂಬಿಸ್ಕೊಳ್ಬೇಕಾ? ಮಾಡ್ಕೊಳ್ತೀರಿ ಮತ್ತೆ ಜಾಸ್ತಿ ಬಂದ್ರೆ ನಾಲ್ಕು ಮಂದಿ ಹಚ್ಚಿ ನಾವು ಮಾಡ್ಕೊಂತೀರಿ ಮತ್ತೆ ಬೇರೆ ಥರದ್ದು ಹೋಗ್ತೀವ್ರಿ. ನೆವಣಿ ಬೆಳಿತೀನಿ ಅಂದ್ರೆ ಹೌದಾ? ಈಗಲೂ ಬೆಳಿತೀರಾ? ಬೆಳಿತೀವ್ರಿ. ನಿಮ್ಮ ಮನೆಗೋಸ್ಕರ ಅಷ್ಟೇ? ಇಲ್ರಿ, ಅವ್ನು ಅಷ್ಟು ಈಗ ಎಲ್ಲ ದಾವತಿ ಬಿಡಾಗಲ್ಲ, ಮಾರಿಬಿಡ್ತೀವ್ರಿ. ಮಾರಿಬಿಡ್ತೀರಾ? ನೀವು ಉಣ್ಣಲ್ಲ? ಇಲ್ರಿ, ಅದ ಅಂತಾರೆ ನಮ್ಮನ್ಯಾಗ ಅಕ್ಷಂಬ್ರೋಕು ಮಾಡ್ಬೇಕು ಅಂತಾರೆ. ಅವನ ಈಗ ಮಾಡೋದಾಗಲ್ಲ, ಹಂಗಾಗಿ ಮಾರಿಬಿಡ್ತೀವ್ರಿ. ಇಲ್ಲಿ ನವಣಿಗೆ ಮಾರ್ಕೆಟ್ ಚೆನ್ನಾಗಿದೆಯಾ? ಐತಿ ಅಂತ್ಬಿಡ್ರಿ, ಬೇಡಿಕೆ ಇದೇನೆ? ಇನ್ನು ಐತ್ರಿ. ಎಷ್ಟು ಬೆಳಿತೀರಿ ನೀವು ನವಣಿ? ನಾವು ಅಂದ್ರೆ ಭಾಳ ಹಾಕಲ್ಲರಿ, ಅಷ್ಟ 3 ಎಕರೆದಾಗ ಎಲ್ಲದು ಮಾಡ್ಕೊಂತಲ್ಲ, ಒಂದು 2 ಪ್ಯಾಕೆಟ್ ಆಗ್ಯಾವ್ರಿ ನವಣಿ. ಅಷ್ಟ ಹಂಗಾದವ್ರಿ, ಇನ್ನು ಏನು ಮಾಡಿಲ್ಲ. ಎಲ್ಲಿ ಮಾರ್ತೀರಿ ನವಣಿನ? ಕೊಪ್ಪಳ ರೀ. ಕೊಪ್ಪಳಕ್ಕೆ ಮಾರಿಬಿಡ್ತೀರಿ? ಕೊಪ್ಪಳ. ಈಗ ಇದ್ರ ಜೊತೆಗೆ ನೀವು ಅಂದರೆ ಏನಾದರೂ ಅಂದರೆ ಆರ್ಕ್ ಆಗಲಿ ಬರ್ಗ ಆಗಲಿ ಇಂಥವೆಲ್ಲ ಬೆಳೆದ್ರೆ ಇಂಥವನ್ನೇನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ? ಇಲ್ಲ ಬಿಡ್ರಿ, ಅಂಥವೀಗೇನು ಇದಿಲ್ಲರಿ. ಅವಾಗ ನಾವು ಆರ್ಕ ನವಣಿ ಜಗ್ಗು ಬೆಳೀತಿದ್ರು, ಅವನ ಆರ್ಕನನ್ನ ಕುಟ್ಟಿ ಅನ್ನ ಮಾಡ್ತಿದ್ವಿ. ನೀವು ಮಾಡಿರವಲ್ಲ ರೀ? ನಾವು ಇಲ್ಲಿ 1 ವರ್ಷ ಮಾಡೀವ್ರಿ. ಹೌದಾ? ಆರ್ಕನ ಜೀನ್ ಕಕ್ಷೆ ಮಂದು ಮತ್ತೆ ತಳಿಸಿ ಅನ್ನ ಮಾಡೀವ್ರಿ. ಮತ್ತೆ ನೀವೆಲ್ಲ ಮಾಡಿದ್ರಿ? ನವಣಿನ ಕಲ್ಲಾಗ ಹೊಡಿತಿದ್ವಿ, ಮತ್ತೆ ತಳಿಸಿ ಅನ್ನ ಮಾಡ್ತಿದ್ವಿ. ನವಣಿ ಅನ್ನ ಆರ್ಕನನ್ನ ಬರಗದ ಅನ್ನ ಉಂಡ್ರಿ? ನೀವು ಉಂಡೀವ್ರಿ ನಾವು. ಹೌದಾ? ಈಗ ಒಂದು 8 ವರ್ಷ ಆತ್ರಿ ನಾವು ಬಿಟ್ಟು. ಹೆಂಗ ಅನ್ಸಿದ್ದೆ ಆಗಿನ ಊಟಕ್ಕೆ ಈಗಿನ ಊಟಕ್ಕೆ? ನಿಮ್ಗೆ ಹೋಗಿನ ಊಟನ ಅದ ಬೇರೆ ರೀ, ಚಲೋ ಅದ ಗಟ್ಟಿ ಊಟ. ಈಗಿಂದೇನ್ರಿ ಎಲ್ಲ ಊಟಿಂದ ಈಗಿಂದೇನು ಹೇಳ್ಬಿಟ್ಟು, ಅವಾಗಿಂದ ಭಾರಿ ಊಟ. ಈಗೆಲ್ಲ ಇತ್ತೀಚಿಗೆ ಬಿಟ್ಬಿಟ್ರಿ, ಈಗೇನು ಕೊಟ್ಟದಿಲ್ಲ, ಏನು ಎಲ್ಲ ಮಿಷನ್ ಬಂದ್ಬಿಟ್ಟು. ಮಿಷನ್ ಬಂದ್ಬಿಟ್ಟಿದೆ. ಅವಾಗೇನು ಖಾರ ಸತ್ಯ ಕೊಡ್ತಿದ್ರು, ಅಕ್ಕಿ ಕೊಡ್ತಿದ್ವಿ, ಎಲ್ಲ ಇದು ಮಾಡ್ತಿದ್ರಿ. ಈಗ ಇತ್ತೀಚೆಗೆಲ್ಲ ಎಲ್ಲ ರೆಡಿಮೆಂಟ್ ನೋಡ್ರಿ. ಈಗ ಒಳ್ಳೇದು ಶಾಂತಮ್ಮರೇ, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತರಕಾರಿ ಬೇಸಾಯ ಅನುಭವ ಕುರಿತು ರೈತ ಮಹಿಳೆ ಶ್ರೀಮತಿ ಶಾಂತವ್ವ ಹನುಮಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಶತಮಾನದ ಜಿತ್ತಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಈ ಶತಮಾನದ ಜಿತ್ತಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು

ರಾತ್ರಿ